ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತಾ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರಿನ ಕೃಷಿಕ ಆರ್ ರಾಜಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರಿನ ಕೃಷಿಕರಾದ ಆರ್ ರಾಜಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ತರಕಾರಿ, ಅಡಿಕೆ ಈ ಥರ ಸಾಕಷ್ಟು ವಿವಿಧ ಬೆಳೆಗಳನ್ನು ಬೆಳೀತಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಾರೆ. ರಾಜಪ್ಪರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರಾಜಪ್ಪರ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ಸರ್, ನಾನು 25 ವರ್ಷದಿಂದಲೂ ಮಾಡ್ತಾ ಇದ್ದೀನಿ ಸರ್. 25 ವರ್ಷದಿಂದ ಕೃಷಿ ಬದುಕು ಮಾಡ್ತಾ ಇದ್ದೀನಿ. ಹೌದು. ವಿದ್ಯಾಭ್ಯಾಸ ಮಾಡಿದ್ರ? ವಿದ್ಯಾಭ್ಯಾಸ 7th year ಸರ್. 7th year ವರೆಗೂ ತಂದೆ ತೀರ್ಥನು ಕೈ ಬಿಟ್ಬಿಟ್ಟು ಕೈ ಬಿಟ್ಬಿಟ್ರೆ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಲಾಭಾಂಶ ಸರ್, ತರಕಾರಿಗೆ ಸಿಕ್ಕರೆ ಒಳ್ಳೆ ಲಾಭಾಂಶ ಸರ್. ಏನು ಸಿಗಲಿಲ್ಲ ತರಕಾರಿ ಅಂದ್ರೆ ಸ್ವಲ್ಪ ಲಾಸ್ ಆಗ್ತದೆ ಸರ್. ಇನ್ನು ವರ್ಷ ಒಳ್ಳೆ ಲಾಭಾಂಶ ಅಂದ್ರೆ ಬೆಲೆ ಚೆನ್ನಾಗಿ ರೇಟ್ ಸಿಕ್ಕರೆ ಲಾಭ. 60 ರೂಪಾಯಿ ದಂಗೆ ಕೊಟ್ಟೆ ಇದ್ದು ವರ್ಷ. 5 ಲಕ್ಷ ರೂಪಾಯಿ ಮೆಣಸಿನಕಾಯಿ ಆಯ್ತು. ಓಹೋ. ಆಮೇಲೆ 3 ಲಕ್ಷ ರೂಪಾಯಿ ಕೋಸ ಆಯ್ತು. ಟಮಟ 4 ಲಕ್ಷ ರೂಪಾಯಿ ಇದ್ದಾಯ್ತು. ತರಕಾರಿ ಇನ್ನು ವರ್ಷ ಒಳ್ಳೆ ಕೈ ಹಿಡಿತು ಸರ್. ಹೋದ ವರ್ಷ? ಹೌದು. ಈ ವರ್ಷ? ಈ ವರ್ಷ ಸರ್ ಕೇಳಲೇಬೇಡಿ, 700 ಚೀಲ ಮೆಣಸಿನಕಾಯಿ ಬೆಳೆದ್ದೇನೆ, ನನಗೆ 1 ಲಕ್ಷ ರೂಪಾಯಿ ಉಳಿದಲ್ಲ ಸರ್. ಓಹೋ. 300 ರೂಪಾಯಿ ಕೂಲಿ, ಮರಿ ಕೂಲಿಯರಿಗೆ ಆಗ್ತದೆ. 1.5 ಲಕ್ಷ ಉಳದ ಸರ್. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? 18 ಎಕರೆ ಇದೆ ಸರ್. ನೀರಾವರಿನ ಬೆದ್ಲು ಜಮೀನು? ನೀರಾವರಿ ಬೆದ್ಲು ಎಲ್ಲ ಸೇರಿ ಹೇಳ್ತಾ ಇದ್ದೇನೆ. ನೀರಾವರಿ ಎಷ್ಟು ಎಕರೆ ಇದೆ? ನೀರಾವರಿ ನಾವು ಈಗ 4 ಪಂಪ್ಸೆಟ್ ಹಾಕಿದ್ವಿ. ಒಂದು 10 ಎಕರೆ ಲೆವೆಲಿಂಗ್ ಮಾಡ್ಕೊಂತಾರೆ. 10 ಎಕರೆ ಲೆವೆಲಿಂಗ್, ಉಳಿದಿದ್ದೆಲ್ಲ ಬೆದ್ಲು ಜಮೀನು. ಬೆದ್ಲು. ಬೆದ್ಲಲ್ಲಿ ಏನ್ ಬೆಳೆಗಳು ಬೆಳಿತೀರ? ಬೆದ್ಲಾಗ ಮೆಕ್ಕೆಜೋಳ ಒಳ್ಳೆ ಜೋರ ಬೆಳೆಸಿದ್ದೆ, ಎಕರೆ 30 ಕ್ವಿಂಟಲ್ ತಗ್ಗ ಬೆಳಿತಿದ್ದೆ. ಈ ವರ್ಷ ಮಳೆ ಹಿಡ್ಕೊಂಡು ಲಾಸ್ ಆಗತ್ತ ಸರ್. 2 ಎಕರೆಗಳ 50-60 ಕ್ವಿಂಟಲ್ ಆಗ್ಬೋದು. ಇನ್ನು 6 ಎಕರೆ ನೇ ಆಗ್ಬಿಡ್ತು. ಅಂದ್ರೆ ಮಳೆ ಜಾಸ್ತಿ ಆಗಿ 3 ಅಡಿ ನೀರು ನಿಂತ್ಕೊಂಡ್ಬಿಡ್ತು ನಮ್ಮ ಹೊಲದಾಗ. ತಗ್ಗಿದ್ಯಾ ನಿಮ್ ಭೂಮಿ? ತೆಗ್ ಭೂಮಿ. ಅದ್ ನೀರು ಹೊರಗ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ರು ಸರ್? ಒಂದೇ ಸಮನ ಮಳೆ ಹಿಡ್ಕೊಂಡಾಗ ಏನ್ ಮಾಡ್ತೀವಿ ಸರ್? ಒಳ್ಳೆ ಆಸ್ತಿ ಅದು. ಮೂವತ್ತೈದ್ರಿಂದ ಮೂವತ್ತೆಂಟು ಕ್ವಿಂಟಲ್ ಬರ್ತದೆ ಒಂದು ಎಕರೆಗೆ. ಅದು ಈ ವರ್ಷ ಅದೇ ಆ ವಾಸ್ತಿನೇ ಕೈ ಕೊಟ್ಟು ಬಿಡುತ್ತೆ ನನಗೆ. ಬೆದ್ದ ಜಮೀನಲ್ಲಿ ವರ್ಷ ಮೆಕ್ಕೆಜೋಳ ಹಾಕೋದು? ಬೆದ್ದ ಮೆಕ್ಕೆಜೋಳ. ಈ ಬೆಳೆ ಪರಿವರ್ತನೆ ಮಾಡ್ಬೇಕು, ಒಂದ್ ವರ್ಷ ತೊಗರಿ ಹಾಕ್ಬೇಕು, ಒಂದ್ ವರ್ಷ ಜೋಳ ಹಾಕ್ಬೇಕು, ಒಂದ್ ವರ್ಷ. ಈಗ ನೀವೇನಾದ್ರೆ ಸಾಹೇಬ್ರು ಹೇಳಿದ್ರೆ ಆ ನಮೂನಿ ಮಾಡ್ತೇನೆ. ಈಗ ಇದುವರೆಗೆ ನಾವ್ ಹಾಕಿರೋದ್ ಮೆಕ್ಕೆಜೋಳ. ಮೆಕ್ಕೆಜೋಳನೆ ಅಂದ್ರೆ ಅದು ಖರ್ಚು ಕಡಿಮೆ, ಆದಾಯ ಪರವಲ್ಲ. 60% ಸಿಗ್ತದೆ, 40% ಹೋದ್ರು ಖರ್ಚಿಗೆ 60% ನಮಗೆ ಸಿಗ್ತದೆ ಸರ್. ಯಾಕಂದ್ರೆ ನಿಮ್ಮಂತ ಯಜಮಾನ್ರು ಹೇಳ್ತಿರ್ತೀರ ಈ ಬೆಳೆ ಬದಲಾವಣೆ ಮಾಡಬೇಕು, ಪ್ರತಿ ವರ್ಷ ಒಂದೇ ಬೆಳೆ ಬೆಳೆಬಾರ್ದು, ಈ ಕೂಳೆ ಬದಲಾಗಬೇಕು ಅಂತೆಲ್ಲ ಹೇಳ್ತಿರ್ತಾರಲ್ಲ. ಹೇಳ್ತಾ ಇರ್ತೀವಿ, ಈ ನೀರಾವರಿಗೆ ತರಕಾರಿ ಅದು ಬೆಳೆದು ಬಿಡಿಸಲ್ಲ, ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಲೆಕ್ಕಕ್ಕೆ ಬರೋದಿಲ್ಲ ಸರ್. ನೀರಾವರಿಯಲ್ಲಿ ಒಳ್ಳೆ ಆದಾಯ ಇರೋದ್ರಿಂದ ಗದ್ದಲ ಜಮೀನ್ ಕಡೆಗೆ ಅಷ್ಟೊಂದು ಆಸಕ್ತಿ ತೋರಿಸಲ್ಲ. ಕೊಡಲ್ಲ, ಅಲ್ಲಿಗೂ ಮೆಕ್ಕೆಜೋಳ ಬೆಳಿತೀವಿ, ಬೆಳೆಯಲ್ಲ ಅಂತಲ್ಲ, ದೂರಿ ಮೆಕ್ಕೆಜೋಳ ಬೆಳಿತೀವಿ. ಎಕರೆಗೆ 25-26 ಕ್ವಿಂಟಲ್ ಜೋಳ ಬೆಳಿತೀವಿ. ವರ್ಷ 300 ಕ್ವಿಂಟಲ್ ಜೋಳ ಬೆಳಿತೀನಿ, ಸ್ವಲ್ಪ ಬೆಳೆಯೋದಲ್ಲ. ಈ ವರ್ಷ ದೇವ್ರ ಕಸ್ಕೊಂಡ ಏನು ಮಾಡಕ್ಕಾಗಲ್ಲ, ಬೆಳಿತೀನಿ ಮುಂದ್ ವರ್ಷಕ್ಕೆ. ಈಗ 10 ಎಕರೆ ನೀರಾವರಿ ಐತಂದ್ರಲ್ಲ, ನೀರಾವರಿಯಲ್ಲೆಲ್ಲ ಏನೇನ್ ಬೆಳೆಗಳು ಇಟ್ಟಿದ್ದಾರೆ? 8 ಎಕರೆ ತರಕಾರಿ, ಒಂದು 2.5-3 ಎಕರೆ ಅಡಿಕೆ ಹಾಕಿದ್ರೆ ಅಡಿಕೆ ಇದೆ. ಅಡಿಕೆ ಎಲ್ಲ ಆಲೆ ಫಸಲಿ ಬರ್ತಾ ಇದೆ. ಆಲೆ ಈಗ 9 ವರ್ಷ ಬರ್ತಾ ಇತ್ತು. 9 ವರ್ಷ ಅಂದ್ರೆ 16-17 ವರ್ಷದ ತೋಟ. ತೋಟ 17 ವರ್ಷಕ್ಕೆ ಕರೆಕ್ಟ್. ಜನವರಿಗೆ 17 ಅಂದ್ರೆ ಎಲ್ಲ ನೀವು ವಯಸ್ಸಿಗೆ ಬಂದಾಗ ಅಡಿಕೆ ತೋಟ ಮಾಡಿದ್ದ, ನಿಮ್ ತಂದೆ ಮಾಡಿದ್ರ? ಇಲ್ಲ ಸರ್, ನಾನು ಮಾಡಿರೋದು. ನೀವು ಮಾಡಿರ? ಹೌದು ಸರ್, ನಾನು ನನ್ನ ಮಕ್ಕಳು ಮಾಡಿರೋದು. ಈಗ ದಾಯ ಎಷ್ಟು ಇಟ್ಟಿದ್ರ ಅಡಿಕೆ ಸಸಿ? 8-7 ಕೆಲವ್ ರೈತರೆಲ್ಲ 8-9 ಚೆನ್ನಾಗೆ ಅಂತಾರೆ. ಚೆನ್ನಾಗಂತಾರ ಸರ್. ನಾವು ಮತ್ತೇನ ಯಾರೋ ಒಬ್ರು ನಿಮ್ಮಂತಾರು ಬೇಡ, ಜಾಸ್ತಿ ಬಿಟ್ಬೇಡಪ್ಪ, 8-7 ಮಾಡೋದ್ರು ಮಾಡಿದ್ವಿ. ಒಂದ್ಸರಿ ಆಲೆ ಹೋಗ್ಬಿಡ್ತ ಮಳೆಯಿಂದ 18-19 5 ಎಕರೆ ಹಾಳಾಗಿ ಹೊತ್ತು ಫಸಲಿ ಬಂದದ್ದು. ಅದೇ ಬರಗಾಲ ಬಂದಿತ್ತಲ್ಲ, ಬರಗಾಲ ಬಂತಲ್ಲ ಅವಾಗ 25 ಹಾಕ್ಸಿದ್ದೆ. ನೆಮ್ಮದಿಯಾಗಿದ್ದೆ ಸ ಅಂತ ಸಾಲಗಾರ ಹಿಂಗೆ. ಮತ್ತೆ 21-22 ಸ್ವಲ್ಪ ಪಾಡಾದೆ. ಮತ್ತೆ ಇಂದು ವರ್ಷ ಏಟ್ ಬಿದ್ದು ಬೆಳೆ ಏನು ಸಿಗ್ಲಿಲ್ಲ. ಅಡಿಕೆ ತೋಟದಾಗ 10 ಕ್ವಿಂಟಲ್ ಅಡಿಕೆ ಸಿಗುತ್ತೆ ಅಷ್ಟೇ. ಈಗ ಬರಗಾಲ ಬಂದೆಲ್ಲ ಒಳಗೋಗ್ಬಿಟ್ಟು ತೋಟ ಅಂದ್ರಲ್ಲ, ಅವಾಗೆಲ್ಲ ಸಾಕಷ್ಟು ಜನ ರೈತರು ಈ ಟ್ಯಾಂಕರ್ ಅಲ್ಲೆಲ್ಲ ನೀರ್ ಹೊಡೆದು ತೋಟ ಒಡೆದೇ ತೋಟ ಉಳಿಸಿದ್ದು. ಅಷ್ಟು ಉಳಿಸಿರಕ್ಕಾಗಲ್ಲ, ನೀರ್ ಸಿಗ್ಲಿಲ್ಲ ಕಡದಾಕಿದ್ವಿ. ಉಳಿದದ್ದು ಅದೊಂದ್ 3 ಎಕರೆ ಫಸಲಿ ಬಂದದ್ದು ಉಳಿಸಿದ್ವಿ. ಇನ್ನ 5 ಎಕರೆ ಕಡದಾಕಿದ್ವಿ. ಓ, ಈಗ ಮತ್ ಕಟ್ಟಿದ್ವಿ ಸ 5 ಎಕರೆ ಅಲೆ. ಮತ್ತೆ ಹಾಕಿದ್ರೆ ಮತ್ ಕಟ್ಟಿದ್ವಿ ಅಲೆ. ಆದ್ರೆ ಬಹಳ ದಿನ ಆಗಿಲ್ಲ, ಇನ್ನು ಕೇವಲ ಈಗ 6 ತಿಂಗಳಾಗಿತ್ತು ಅಷ್ಟೇ. ಚೆನ್ನಾಗದವ ಗಿಡ. ಈಗ 6 ತಿಂಗಳು ಆಗಿರೋ ತೋಟ ಅಲ್ಲಿ ಎಷ್ಟು ಎಕರೆ ಇಟ್ಟಿದ್ರ? 5 ಎಕರೆಗೆ ಐತೆ. 5 ಎಕರೆಗೆ ಹೊಸ ತೋಟ ಮಾಡಿದ್ರೆ? ಹೌದು. ಈಗ ಗಿಡಗಳು ಚಿಕ್ಕವಾದಾಗ ಅದ್ರ ಕಡೆ ಅಂತರ ಬೆಳೆಯಾಗಿ ಪಪ್ಪಾಯಿ ಬಾಳೆ ಬೇರೆ ಬೇರೆ ಎಲ್ಲ ಬೆಳಿತಾರೆ. ನೀವೇನ ಪಪ್ಪಾಯಿ ಹಾಕಿದ್ ಸರ್? ಈಗ ಅಲ್ಲಿ 2 ಎಕರೆ ಪಪ್ಪಾಯಿ ಹಾಕಿದೀನಿ. ಈಗ ಇಷ್ಟತ್ರ ಇದೆ ಗಿಡ, ಪಪ್ಪಾಯಿ ಗಿಡ. ಅಲ್ಲಿ ಎಷ್ಟು ತಿಂಗಳದ್ದು ಪಪ್ಪಾಯಿ? 1 ವರ್ಷ. 1 ವರ್ಷ. ಯಾವ ತಳಿ ಹಾಕಿದ್ರೆ ಪಪ್ಪಾಯಿ? 15. ಯಾಕೆ ಅದನ್ನೇ ಬೆಳಿಬೇಕಂತ ಆಸಕ್ತಿ ಬಂತು? ಅದು ರೋಗ ಕಮ್ಮಿ ಇದೆ. ರೋಗ ಕಮ್ಮಿ ಅಂತ ಮೊದ್ಲು ಯಾವಾಗ ನಮ್ಮ ಪಪ್ಪಾಯಿ ಬೆಳೆದಿದ್ರೆ? ನಾವೆಂದು ಬೆಳೆದ್ವಿ, ಇದೇ ಫಸ್ಟ್ ಹಾಕಿ. ಇದೇ ಫಸ್ಟ್? ಹೌದು. ಬರೇ ತರಕಾರಿ ಇದ್ವಾ, ಮೆಣಸಿನಕಾಯಿ ತಮ್ಮ ಎಣ್ಣೆಗೆ ಇದ್ವಾ. ಈ ವರ್ಷ ಯಾವ ಲಾಸ್ ಆಗ್ತೋ ನಮ್ಮ ಹುಡುಗರಲ್ಲೇ ಬೇಡ ಕಡ್ರ. ಈ 15 ಏನು ಭಾರಿ ಹೇಳ್ತಾರೆ. ನಮ್ಮೂರ್ ಗೌಡ್ರ ಹುಡುಗರು ಬೆಳೆದ್ರ ನಾವು ಹಾಕೋಣ ಅಂತೇಳಿ 2 ಎಕರೆ ಹಾಕಿ. ಸ್ವಲ್ಪ ಭಾಳ ಹಾಕಿಲ್ಲ, 2 ಎಕರೆ ಹಾಕಿ. ಮತ್ತೆ ಈಗ ಇನ್ನೊಂದ್ 2 ಎಕರೆ ಕುಂದರ್ಸ್ಬೇಕು. ಈಗ ನಮ್ಮ ಹುಡುಗರು ಜೋರ ಅದಾರ, ಈಗ ಕುಂದರ್ಸ್ಬಿಡೋಣಪ್ಪ. ಅಷ್ಟು ಅಡಿಕೆ ಹಿಡ್ಕೊಂಡು ಕುಂದರ್ಸಪ್ಪ ಐತಿ. ಚೆನ್ನಾಗದ ಅಡಿಕೆ ಗಿಡ. ಅಲ್ಲ, ಇವು ಪಪ್ಪಾಯಿ ಗಿಡ. ಪಪ್ಪಾಯಿ ಗಿಡ ಚೆನ್ನಾಗದವೆ, ಅಡಿಕೆನೂ ಚೆನ್ನಾಗಿ ಮುಂಗಾರಿಗೆ ಹಾಕಿದ್ರೆ ಚೆನ್ನಾಗದ. ಒಂದು ಗಿಡನು ಫೇಲ್ ಆಗಿಲ್ಲ. ಸಸಿ ಎಲ್ಲಿಂದ ತಗೊಂಡ್ರೆ ಅಡಿಕೆ ಸಸಿ? ನಾವು ಸೊಂಡೆ ಕೊಳದಾಗ ಕೊಡ್ತಾ ನಾವೇ ಸಸಿ ಮಾಡ್ಕಿ. ನೀವೇ ಸಸಿ ಮಾಡ್ತೀರಾ ಸರ್? ಕೆಲವು ರೈತರೆಲ್ಲ ಬೇರೆ ಕಡೆಯಿಂದ ಸಸಿ ತಂದು ನಾಟಿಲ್ಲ. ಅವರು ಒಂಜಿಯ ಕತೆ ಅಂತ ತಂದು ಮಾಡ್ಕೊತಾರ ಸರ್. ಅದ್ ನಾವೇ ಕೊಡ್ತಾ ಬಂದ ಆರೋಗ್ಯ ಇದ್ವಿ. ವರ್ಷದ ಮ್ಯಾಗ 6 ತಿಂಗಳ ಗಿಡ ನಾಟಿ ಮಾಡಿದ್ವಿ. ಇವಕ್ಕೆ ಎಷ್ಟು ಇಟ್ಟಿದ್ರೆ ಹೊಸ ತೋಟಕ್ಕೆ ದಾಯ? 8-9 ಅದು ಅದು 7 ಸೇಮ್ ಸರ್. ಟ್ರ್ಯಾಕ್ಟರ್ ಎಲ್ಲ ಓಡಾಡುತ್ತದ್ರೊಳಗಡೆ? ಫ್ರೀಯಾಗಿ ಓಡಾಡ್ತಾರೆ. ಈಗೆಲ್ಲ ಮೇಲಾಗಿ ಚಿಕ್ಕ ಟ್ರ್ಯಾಕ್ಟರ್ಗಳು ಬಂದದವ ಅಂತ ಏನಾದ್ರು? ದೊಡ್ಡ ಗಾಡಿನೇ ಓಡಾಡ್ತದೆ. ದೊಡ್ಡ ಗಿಡ ಆದಾಗ ಏನಾದ್ರು ತೊಂದರೆ ಆಗ್ಬಹುದು. ಈಗ ಸದ್ಯ ದೊಡ್ಡ ಗಾಡಿನೇ ಓಡಾಡ್ತದೆ. ನಮಗೆ ರವೆ ದೊಡ್ಡ ಗಾಡಿ, 2 ಗಾಡಿ ಅದಾವ ದೊಡ್ಡ ಓಡಾಡ್ತದ. ನೀರ್ ನಿರ್ವಹಣೆ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ರ? ಎಲ್ಲ ಡ್ರಿಪ್. ಅಷ್ಟು ಡ್ರಿಪ್. ಈಗೇನು ಆಯ್ ನೀರು ಕೊಡೋದಿಲ್ಲ? ಆಯ್ ನೀರು ಕೊಡಲ್ಲ ಸರ್. ಹೋಗೋದು ಯಾವ ಕಡೆಗೆ ಬೇಕು ಆ ಕಡೆಗೆ ವಾಲ್ತಿರುವುದು ಬರೋದು. ಹಳೆ ತೋಟ ಈಗ 16-17 ವರ್ಷದ ತೋಟ ಐತಲ್ಲ, ಅದಕ್ಕೆ ಏನಾದ್ರೂ ವರ್ಷಕ್ಕೆ ಒಂದ್ಸರಿ 2 ಸರಿ ಮೇಲ್ ಗೊಬ್ಬರ ಕೊಡೋದು ಈ ತರ ಮಾಡ್ತಾರೆ? 2 ಸರಿ ಕೊಡುದು ಸರ್. ಏನೇನು ಗೊಬ್ಬರ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ. ಆಮೇಲೆ 10-20 ಮೂವತ್ತಾರು ಇಪ್ಪತ್ತು ಇಪ್ಪತ್ತು ಪಟಾಸು ಅದೆಲ್ಲ ಮಿಕ್ಸ್ ಮಾಡಿ ಒಂದ್ ವರ್ಷದಾಗ ಒಟ್ಟನ್ ಕೊಡ್ತೀವಿ. ಜಾಸ್ತಿ ರಾಸಾಯನಿಕ ಗೊಬ್ಬರ ಕೊಡಬಾರ್ದು ಅಡಿಕೆ ಗಿಡಗಳಿಗೆ ಅಂತ ಹೇಳ್ತಾರೆ. ರಾಸಾಯನಿಕ ಗೊಬ್ಬರ ಕೊಟ್ರೆ ಬಹಳ ದಿನ ಬದುಕಲ್ಲ ಅಂತ ಹೇಳ್ತಾರ ಸಾ, ಇಲ್ಲ ಅಂತಲ್ಲ, ನಾವೇ ಬದುಕೋದ್ ಕಷ್ಟ ಐತೆ, ನಾಲ್ಕು ದಿನ ಸುಮ್ ಕೊಟ್ಟು ನಡಿಯತ್ತು. ಎಲ್ಲ ಎಷ್ಟು ಎಲ್ಲ ಒಂದ್ ನೂರ್ ಇನ್ನೂರು ಗ್ರಾಮ್ ಕೊಡ್ತಾರ, ಒಂದ್ ಅರ್ಧ ಕೆಜಿ ಕೊಡ್ತಾರ? ಇಲ್ಲ, ಕಾಲ್ ಕೆಜಿ ಒಂದ್ ಗಿಡಕ್ಕೆ. ಕಾಲ್ ಕೆಜಿ ಒಂದ್ ಕಾಲ್ ಕೆಜಿ ಕೊಡ್ತೀವಿ. ಎಲ್ಲ ಗುಣಸುತ್ ಮಾಡ್ತಾರ? ಗುಣಸುತ್. ಇನ್ನು ಕೆಲವರು ರೈತರು ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಿಲ್ಲ. ನಾವು ಕುರಿ ಗೊಬ್ಬರನ ಐನೂರು ಚೀಲ ತರಿಸಿದ್ವಿ, ಎಲ್ಲ ಸ್ವತ್ತ ಹಾಕ್ಸಿ. ಒಂದೊಂದ್ ಚೀಲ ಎಷ್ಟು ಗಿಡಕ್ಕೆ ಹಾಕ್ಬಹುದು? ನಾಲ್ಕು ಗಿಡ. ನಾಲ್ಕು ಗಿಡ ಹಾಕೆಲ್ಲ ಮಣ್ಣು ಮುಚ್ಚಬೇಕು, ಅದೆಲ್ಲ ಮಣ್ಣು ಗುರಿ ಗುಣಸುತ್ತ ಮಾಡಿ ಬಾಂಡ್ ಹೊಡೆದು ಬರ್ತದೆ. ಅದೇ ಮುಚ್ಚಿಗಂತೈತಿ. ಬಾಂಡ್ಲಿ ಹೊಡೆದು ಬರ್ತಾರೆ, ಮುಚ್ಚಿಗಂತ ಕುಂದ್ರ ಕೊಂಕಿಸ್. ಬಾಂಡ್ಲಿ ಹೊಡೆದು ಬಿಟ್ಟು ಅದೇ ಮುಚ್ಚಿಗಂತ. ಹೌದು. ಆಮೇಲೆ ನೀರ್ ಕೊಡೋದು. ನೀರ್ ಈಗ ಮೊನ್ನೆ ಈಗ ಒಂದೂವರೆ ತಿಂಗಳ ಆತು ತೋಟಕ್ಕೆ ಗೊಬ್ಬರ ಹಾಕ್ಸಿದೀನಿ. ಚೂರಿಗೆ ಇದು ಹೊರಪಾತ್ರಲಿ ಕೊಟ್ಟಿಗೆ ಗೊಬ್ಬರನು ಇನ್ನಷ್ಟು ಸರ್ಕಾರಿ ಗೊಬ್ಬರ ಐತಿ, ಎರಡು ಬೆರಕ್ಷ ಮಾಡಿ ಹಾಕ್ಸ್ತೇನೆ. ಒಂದು ಇಪ್ಪತ್ತು ಲೋಡ್ ಗೊಬ್ಬರ ಅದು ಅದೆಲ್ಲ ಸೇರಿ. ಈ ಅಡಿಕೆ ಗಿಡಕ್ಕೂ ಏನಾದ್ರೂ ಕೀಟ ರೋಗಗಳು ಕಂಡುಬರುತ್ತಾ? ಕಂಡುಬರ್ತದೆ. ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ? ಈ ದೊಡ್ಡ ಗಿಡಕ್ಕೆಲ್ಲ ಗಿಡ ಕಟ್ಕೊಂಡು ಅವರು ಒಂದು ಎಕರೆಗೆ 1200 ರೂಪಾಯಿನ ಕೊಡಬೇಕು ಸರ್. ನಾವು ಔಷಧಿ ಕೊಟ್ಟು ಔಷಧಿ ಹೊಡೆಸ್ ಹೊಡ್ಕೊಡ್ತಾರ? ಹೊಡ್ಕೊಡ್ತಾರೆ. 1200 ರೂಪಾಯಿ ಒಂದು ಎಕರೆ ಕೊಟ್ರೆ ಹೊಡ್ಕೊಡ್ತಾರೆ. ಹೊಡ್ಕೊಡ್ತಾರೆ. ಇನ್ನೊಂದು ವರ್ಷ ಹೊಡಿಸಿದ್ದೆ ಸರ್. ಈಗ ಅಂತದೇನಿಲ್ಲ, ಹೊಡಿಸ್ಬೇಕು ಅಂತ ನಮ್ಮ ಹುಡುಗರು ನೋಡ್ರಪ್ಪ ಏನ್ ಮಾಡ್ತಾರೆ ಅಂದೆ. ಮತ್ತೆ ಈ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಸಿ ಮಾರಾಟ ಮಾಡದಾ ಅಥವಾ ಈ ಕೇಣಿ ಕಾಂಟ್ರಾಕ್ಟ್ ಕೊಡ್ತಾರ? ಎಲ್ಲ ಕಾಂಟ್ರಾಕ್ಟ್ ಕೊಟ್ಟಿದ್ವಿ ಇಲ್ಲಿಯವರೆಗೂ. ಈ ವರ್ಷ ಕಾಂಟ್ರಾಕ್ಟ್ ಯಾರು ಹಿಡಿಲಿಲ್ಲ. ಈ ಒಣ ಅಡಿಕೆ ಅಂತೇಳಿ ಕೆಲವರು ಬಂದು ಹಿಡ್ಕಂತಾರ ಸರ್. ಈ ವರ್ಷ ಕೊಟ್ಟಿದ್ದೆ 10 ಕ್ವಿಂಟಲ್ ಬಂತು ನನ್ನ ಭಾಗಕ್ಕೆ. 10 ಕ್ವಿಂಟಲ್ ಒಣ ಅಡಿಕೆ? ಒಣ ಅಡಿಕೆ ಸಿಗುತ್ತೆ. ಎಷ್ಟೆಕರೆ ತೋಟದ್ದು? ಅದೇ 2.5-3 ಎಕರೆ. 3 ಎಕರೆ ತೋಟಕ್ಕೆ 10 ಕ್ವಿಂಟಲ್ ಒಣ ಅಡಿಕೆ ಕೊಟ್ಟು ಅವರು ಹಸಿಕಾಯಿನ ಶುಲ್ಕ ತಗೊಂಡೋಗಿದ್ದಾರೆ. ನೀವೇ ಸುಲಿಸಿ ಬೇಸಿ ಮಾರಾಟ ಮಾಡಕ್ಕೆ? ನಾವೇ ಸುಲಿಸಿದ್ರೆ ಅದೇ ನನಗೆ ಏನು ಮಾಡಕ್ ಆರೋಗ್ಯ ಸರಿ ಇದ್ದಿಲ್ಲ ಸರ್. ನಮ್ಮ ಹುಡುಗರು ಹೋಗಲ್ ಬಿಡಪ್ಪ ಅಂತ ಕೊಟ್ರು. ಅಲ್ಲೆಲ್ಲ ಕೂಲಿ ಇರೋರೆಲ್ಲ ಸಿಗ್ತಾರ? ಕಾಯಿ ವಜಿತಿ ವರ್ಷ ಕೇಣಿ ಕೊಡ್ತಿದ್ದೆ. ಎಷ್ಟು ಕೊಡ್ತಿದ್ರಿ? 10 ಲಕ್ಷ ಕೊಟ್ಟಿದ್ದೆ. ಓಹೋ. ಈ ವರ್ಷ ಬಹಳ ಲಾಸು, ತೋಟನೂ ಲಾಸು, ತರಕಾರಿಗೂ ಲಾಸು. ಅಂದ್ರೆ ಮಳೆ ಜಾಸ್ತಿ ಆಯ್ತು? ಮಳೆ ಜಾಸ್ತಿ ಆಗಿ ಇದು ಬಿಸಿಲು ಜಾಸ್ತಿ ಆಗಿ ತೋಟ ಹಾಳಾಗ್ತು. ಅವಾಗ ಈ ವರ್ಷ ಭಾರಿ ಜೋರ ಆಗೈತ್ ಸರ್. ಅಡಿಕೆ ಎಲ್ಲ ಏನ್ ರೇಟ್ ಇದೆ ಈಗ? 51-52 ಇದೆ. 50 ರೂಪಾಯಿ ಕೊಟ್ಟಿನೋ. ಎಲ್ಲ ಮಾರ್ಕೆಟ್ಗೆ ತಗೊಂಡು ಹೋಗ್ತಾರ? ಅಲ್ಲೇ ಊರಲ್ಲೇ ಕೊಟ್ಬಿಟ್ಟು ಅಲ್ಲಿಗೆ ಬರ್ತಾರೆ. ಬೇಕಾದ 50 ರೂಪಾಯಿ ಕೊಟ್ಬಿಟ್ಟು. ಅಡಿಕೆ ಸುತ್ತ ಏನಾದ್ರೂ ಬದಿನ ಸುತ್ತ ತೆಂಗಿನ ಗಿಡವನ್ನೇ ಹಾಕೊಂಡಿಲ್ಲ? ತೆಂಗಿನ ಗಿಡ ಅಲ್ಲಿ ಅಡಿಕೆ ಸುತ್ತ ಏನು ಹಾಕಿಲ್ಲ ಸರ್. ಈ ಅಳಿಲೆ ಕಾಟ ಬಹಳ ಆಗತ್ತೆ ಅಂತಂದು ಹಾಕಿಲ್ಲ. ನಾವು ಸಪ್ರೇಟ್ ಹಾಕಿದ್ವಿ ಒಂದು 20 ಗಿಡ ಮಂತನಕ್ ನಡೀತ ಸರ್ ಅಷ್ಟೇ. ಮಂತನಕ್ಕಾಗಂಗ ಹಾಕೊಂಡಿದಾರೆ ಅಷ್ಟೇ. ಬೇಕಾದಷ್ಟು ಕಾಯಿ ಹಾಕೋ ಬಂತಾರೆ. ಈಗ ಅಡಿಕೆ ಜೊತೆಗೆ ಮತ್ತೆ ಒಂದು 6-7 ಎಕರೆ 8 ಎಕರೆ ತರಕಾರಿ ಬೆಳಿತೀವಿ ಅಂತಂದ್ರೆ ಏನೇನ್ ತರಕಾರಿಗಳು ಬೆಳಿತೀರ? ಮೆಣಸಿನ ಗಿಡ, ಕೋಸು, ಬದನೆ, ಆಮೇಲೆ ಟೊಮಾಟೊ. ಎಲ್ಲ ಎಷ್ಟು? 1/2 ಎಕರೆ ಜವಳಿ. ಜವಳಿ ಎಷ್ಟೆಷ್ಟು ಎಕರೆಗೆ ಆಗ್ತಿರೋದ? ಎಲ್ಲ 2-3 ಎಕರೆ ಆಗ್ತಿದ್ದೀವಿ ಸರ್. ಮೆಣಸಿನ ಸಸ್ಯ ಅವೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರ? ಊರಲ್ಲೇ ನರ್ಸರಿ ಇದೆ ಸರ್, ಅವ್ರಿಗೆ ಆರ್ಡರ್ ಕೊಡ್ತೀವಿ. ಆರ್ಡರ್ ಕೊಡ್ತಾ 1 ರೂಪಾಯಿ 20 ಪೈಸ ಒಂದು ಸಸಿ. ಅದರಲ್ಲೆಲ್ಲ ಸಾಕಷ್ಟು ತಳಿಗಳು ಅದಾವಲ್ಲ, ಯಾವ ತಳಿ ಹಾಕಿದ್ರೆ ಒಳ್ಳೆ ಇಳುವರಿ? 55-31 ರೋಗ ಕಮ್ಮಿ, ಇಳುವರಿ ಜಾಸ್ತಿ, ಆಮೇಲೆ ಬೇಡಿಕೆ ಜಾಸ್ತಿ. ಓಹೋ. ತರಕಾರಿ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು? ಭೂಮಿ ಎಲ್ಲ ಅದ ಮಾಡ್ಕೊಂತು ಸರ್. ಅದ ಮಾಡ್ಕೊಂತ ಕೊಟ್ಟಿಗೆ ಗೊಬ್ಬರನ್ನೆಲ್ಲ ಕೂಲಿಯರ್ ಕೊಟ್ಟಾಗ ಸಾಲಿಗೆ ಹಾಕಿಸ್ತೇನೆ. ಕೊಟ್ಟಿಗೆ ಗೊಬ್ಬರ ಅಲ್ಲಿ ಸ್ಟಾಕ್ ಮಾಡ್ಕೊಂತೀವಿ. ಸ್ಟಾಕ್ ಮಾಡ್ಕೊಂಡು ಕೂಲರ್ ಹಚ್ಚಿಂದ ಒಂದ್ 5-6 ಜನ 3 ಅಡಿ ಸಾಲು ಹೊಡ್ಕೊಂಡಿರ್ತವ, ಸಾಲಿ ಹಾಕ್ಸಿಂತ ಹೋಗ್ತೇನೆ. ಸಾಲಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ಸ್ಬಿಡ್ತಾರ? ಆಮೇಲೆ ನೀರ್ ಬಿಟ್ಟು ನಾಟಿ ಮಾಡ್ತೀವಿ. ಈ ಕೆಲವರೆಲ್ಲ ಈ ಮಲ್ಚಿಂಗ್ ಪೇಪರ್ ಅವೆಲ್ಲ ಹಾಕಿ ನಾಟಿ ಮಾಡ್ತಾರ? ಆತರ ಏನಿಲ್ಲ. ಇಲ್ಲ, ಅದ್ ಸುಂಕ ಏನು ಹಾಕಲ್ಲ ಸರ್. ನಾವು ಕಮ್ಮಿ ಅಂದ್ರೆ 5-6 ಸರಿ ಒಳಗೆಲ್ಲ ಎಡೆ ಕುಂಟೆ ಓಡಿಸ್ತೇನೆ. ಪೇಪರ್ ಹಾಕಿದ್ರೆ ಹೊಡಿಯಕ್ ಬರಲ್ಲ. ಆಮೇಲೆ 3-4 ಸರಿ ಹೊಡೆದು ಬೋದ್ಗಟ್ಸಿ ಡ್ರಿಪ್ ಹೇಳದ್ ಬರ್ತದೆ ಸರ್. ಡ್ರಿಪ್ ಹೇಳ ನೀರ್ ಕೊಡ್ತೀವಿ ನಾವು. ಅದಕ್ಕೂ ತಲೆ ಕೆಡಿಸಿ ಅನ್ನಲ್ಲ ಸರ್. ಇದು ಕಳೆ ಎಲ್ಲ ಬಿದ್ದ ಕೈ ಕಳೆ ತಗೊಳ್ಳ? ಎಲ್ಲ ಕೈ ಕಳೆ ಕ್ಲೀನ್ ಆಗಿಲ್ಲ ಕೈ ಕಳೆ. 4 ಕಳೆ ತೆಗಿಸಿದ್ದೀನಿ ವರ್ಷ. ಈ ಕಳೆ ತೆಗಿಲಿಕ್ಕೆ ಮೆಣಸಿನಕಾಯಿ ಬಿಡಿಸ್ಲಿಕ್ಕೆ ಎಲ್ಲ ಕೂಲರ್ ಸಾಕಷ್ಟು ಜನ ಸಿಗ್ತಾರ? ಸಿಗ್ತಾರ ಸರ್. ಕೂಲಿ ಎಲ್ಲ ಯಾವ ರೀತಿ ನಡೆಯುತ್ತೆ ನಿಮ್ ಕಡೆ? 300 300 ರೂಪಾಯಿ ಒಂದು ಎಣ್ಣಾಳಿಗೆ. ಗಂಡಾಳಿಗೆ? ಗಂಡಾಳಿಗೆ 500 ರೂಪಾಯಿ. ಊಟ ತಿಂಡಿ ಎಲ್ಲ ಕೊಡ್ಬೇಕು? ಎಲ್ಲ ಕೊಡ್ಬೇಕು. ಸಾಯಂಕಾಲ ಒಂಚೂರು ಅವ್ರ ಖರ್ಚಿಗೆಲ್ಲ ನೋಡ್ಕೋಬೇಕು ಸರ್. ಹಂಗಾದ್ರೆ ಬರೋದು ಬರೋದು, ಇಲ್ಲಾಂದ್ರೆ ಬರೋದಿಲ್ಲ. ಔಷಧಿ ಹೊಡಿಯಕ್ಕೆ 600 ರೂಪಾಯಿ. ಓ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತಾರೆ? ಕೂಲಿಯರ ಹತ್ತುವರೆಗೆ ಬರ್ತಾರೆ, ಐದುವರೆಗೆ ಕ್ಲೋಸ್. ಬೆಳಿಗ್ಗೆ ಹತ್ತುವರೆಯಿಂದ ಐದುವರೆಗೆ. ಈಗ ಮೆಣಸಿನ ಸಸಿ ಹಾಕ್ತಿರಲ್ಲ, ಅವು ಮೂರಡಿ ದಾಯದಲ್ಲಿ ಹಾಕಿ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಒಂದಡಿ ಕೊಡ್ತಾರ ಅಂತ? ಇಲ್ಲ, ಒಂದೂವರೆ ಅಡಿ. ಒಂದೂವರೆ ಅಡಿ ಕೊಡ್ತಾರೆ. ಒಂದೂವರೆ ಅಡಿ ಒಂದು ನಾಟಿ ಮಾಡ್ತೀವಿ. ಈಗ ಕೆಲವು ರೈತರು ಬಾಡಿಗೆ ಮೆಣಸಿನಕಾಯಿ ಬೆಳೆದ್ರೆ ಲಾಭದಾಯಕ ಅಂತಾರೆ. ಬಾಡಿಗೆ ಮೆಣಸಿನಕಾಯಿ ಸೇಕಾಯಿ ಹರಿಯಂಗಿಲ್ಲ, ಅದು ಹಂಗೆ ಗಿಡದಾಗ ಒಣಕಾಯಿಗೆ ಬಿಡಬೇಕು ಹಣ್ಣಿಗೆ. ಅದು ಒಂದ್ಸರಿ ಕಾಯಿ ಬಿಡುದು, ಇನ್ನೊಂದ್ಸರಿ ಕಾಯಿ ಬಿಡಲ್ಲ ಅದು. ಆದ್ರೆ ಒಳ್ಳೆ ರೇಟ್ ಇರುತ್ತೆ ಅಂತ? ರೇಟ್ ಇರ್ತದೆ, ಇಲ್ಲ ಅಂತ ಹೇಳಲ್ಲ, ಇದ್ರಷ್ಟು ಆದಾಯ ಸಿಗಲ್ಲ. ಅದ್ರಾಗೆ ಸಿಗಲ್ಲ ಅಂತೀರ? ಅದು ಏನು ಕಾಯಿ ಬಿಡ್ತತೆ ಅಂದ್ರೂ ಎಕರೆ ನಾಲ್ಕಲ್ಲ ಐದು ಕಿಂಟಲ್ ಇನ್ನೂ ವಜಿ ಆತು ಒಣಕಾಯಿ ಆಗಕ್ಕೆ. ಯಾವ ವರ್ಷ ಒಂದ್ಸರಿ ಪ್ರಯತ್ನ ಮಾಡಿಲ್ಲ ಹಾಕ್ಬೇಕಂತ? ಮಾಡೋದು ಇಲ್ಲ, ಮಾಡೋದು ಇಲ್ಲ, ಮಾಡೋದು. ನಿಮ್ಗೆ ಹಸಿಮೆಣಸಿಕಾಯಿ ಚೆನ್ನಾಗಿ ಅಂತೀರ ಸರ್? ಉದ್ದಾರ ಆದ್ರೆ ಅದ್ರಾಗ ಆಗ್ಬೇಕು, ಲಾಸ್ ಆದ್ರೆ ಅದ್ರಾಗ ಆಗ್ಬೇಕು. ಎಂಟ್ನಲ್ಲಿ ವರ್ಷ 700 ಕಿಂಟಲ್ ಮೆಣಸಿಕಾಯಿ ಇರುತ್ತೀನಿ, ಆದ್ರೆ ಏನು ರೇಟ್ ಅಂಶ ಇಲ್ಲ ಅಷ್ಟೇ. ಇನ್ನು ವರ್ಷ 200 ಕಿಂಟಲ್ ಅರುದ್ದು 4.5 ಲಕ್ಷ ದುಡ್ಡು ಮಾಡಿದ್ದೀನಿ. ಓಹೋ, ಏನ್ ರೇಟ್ ಸಿಕ್ಕಿತ್ತು ಇನ್ನೊಂದು ವರ್ಷ, ಈ ವರ್ಷ ಏನ್ ರೇಟ್ ಸಿಕ್ಕಿತ್ತು? 60 ರೂಪಾಯಿ ಈ ವರ್ಷ, ಬರೀ 12 ರೂಪಾಯಿ. 12 ರೂಪಾಯಿ, ಬಹಳ ಲಾಸ್ ಆಗುತ್ತೆ. ಭಾರಿ ಲಾಸ್. ಬಿಡಿಸರಿಗೂ ಕೂಲರಿಗೂ ಅದ ಹಾಕಿದ ಖರ್ಚು ಕೂಡ ಏನಿಲ್ಲ ಅಂತ ಹೇಳ್ತೀನಿ ಸರ್. ಕೊನೆ ಪಕ್ಷ ಏನ್ ರೇಟ್ ಸಿಕ್ಕರೆ ರೈತರಿಗೆ ಅನುಕೂಲ ಅಂತೀರ? ಕೊನೆ ಪಕ್ಷ 20-25 ವರ ಸಿಕ್ಕರೆ, 20-25 ರೂಪಾಯಿ ಕೆಜಿ ರೈತರಿಗೆ ಸಿಕ್ಕರೆ ಅನುಕೂಲ. ಇಲ್ಲಾಂದ್ರೆ ಲಾಸ್ ಆಗುತ್ತೆ. ಮೆಣಸಿನ ಸಸಿಗೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರಲ್ಲ, ಏನೇನು ರೋಗ ಬರುತ್ತೆ ಸರ್? ಅದಕ್ಕೆಲ್ಲ ಔಷಧಿ ಮೆಡಿಸಿನ್ ತಂದು ಕ್ಲೀನ್ ಆಗಿ ಹೊಡಿಬೇಕು. ಸರ್ ಇವತ್ತು ಯಾವ್ದಿಲ್ಲ ರೋಗ, ಎಲ್ಲದಕ್ಕೂ ರೋಗ. ತರಕಾರಿ ಬೆಳೆ ಈಗ ಕೋಸಿಗೂ ರೋಗ, ಅದಕ್ಕೂ ಹಂಗ ಹಿಡ್ಕಂದೇ ಇರಬೇಕು. ತಮಟಿಗೂ ರೋಗ ಹುಳ, ಹೌದು, ಬದ್ನಿಗೂ ರೋಗ, ಮೆಣಸಿನ್ಕಾಯಿ ರೋಗ, ಎಲ್ಲಕ್ಕೂ ಕೈಯಾಗ ಹಿಡ್ಕಂದೇ ಇರ್ಬೇಕು ಸರ್. ಹಿಡ್ಕಂದ್ರೆ 2 ರೂಪಾಯಿ ತಗೋಬಹುದು, ಇಲ್ಲದ್ರೆ ಪೂರ್ತಿ ನೆಲ ಹತ್ತೋಗೋದು. ಮೆಣಸಿನ ಸಸಿ ನಾಟಿ ಮಾಡಿದ್ಮೇಲೆ ಅದಕ್ಕೇನಾದ್ರೂ ಮೇಲ್ಗೊಬ್ಬರ ಕೊಡ್ತೀರಾ ಒಂದ್ ತಿಂಗಳಿಗೂ 15 ದಿವಸಕ್ಕೂ ಒಂದ್ಸರಿ? ಇಲ್ಲ, ಫಸ್ಟ್ ತಳ ಗೊಬ್ಬರ ಕೊಟ್ಟಿರ್ತೀವಿ, ನಾಟಿ ಗೊಬ್ಬರ ಜೊತೆಗೆ ಇದು ಗೌರ್ಮೆಂಟ್ ಗೊಬ್ಬರನು ಹಾಕ್ತಿವಿ ತಳಕ್ಕೆ. ಆಮೇಲೆ 15 ದಿವಸದಿಂದ 10 ದಿವಸಕ್ಕೆ ಸಾಲ್ ಕೆಡಿಸ್ತೀವಿ. 10 ದಿವಸ ಸಾಲ್ ಕೆಡಿಸಿ ಎಲ್ಲಾರ ಹಂಗೆ ಒಂದ್ 7-8 ಜನ ಹಚ್ಚಿ ಕಳೆ ಕೈ ಆಡಿಸ್ತೀವಿ. ಕಳೆ ಕೈ ಆಡಿಸಿ ಆಮೇಲೆ 17-17 ಪ್ಲಸ್ 16-20 ಡಿ ಎ ಪಿ ಎಲ್ಲ ಬೆರಕ್ಸಿಂದು ಮೆಣಸಿನ ಗಿಡಕ್ಕೆ ಈ ಮಡಿಕೆ ಸಾಲಕ್ಕೆ ಬಿತ್ತಿಸ್ತೀವಿ. ಭೂಮಿ ಒಳಕ್ ಹೋಗ್ಬೇಕು, ಭೂಮಿ ಒಳಕ್ ಹೋಗ್ಬೇಕು, ಇಲ್ಲ ಅಂದ್ರೆ ಸಾರಾಂಶ ಇರೋದಿಲ್ಲ, ಗಾಳಿಗೆ ಹಾರಿ ಬಿಡ್ತತೆ. ಹಂಗೆ ಹಿಂದೆ ಮತ್ತೆ ಎಡೆ ಕೊಟ್ಟೆ ಓಡಿಸ್ತೀವಿ ಸರ್. 15 ದಿವಸಕ್ಕೆ ಗಿಡ ಇಷ್ಟು ಪಟ್ಟ ಹಂಗೆ ಬಂದ್ಬಿಡ್ತವೆ. ಈ ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ? 3 ತಿಂಗಳು. 3 ತಿಂಗಳಿಗೆ? 3 ತಿಂಗಳು ಫುಲ್ ಹರಿಯಕ್ಕ ಬರ್ತೈತೆ. ಚೆನ್ನಾಗಿ ಬಂದ್ರೆ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಬರುತ್ತೆ? ರೋಗ ಈಗ ಏನು ಇಲ್ದಂಗ ಇದ್ದಾದ್ರೆ 100 ಕ್ವಿಂಟಲ್ ಕಾಯಿ ಹರಿಬಹುದು. 100 ಕ್ವಿಂಟಲ್ ಒಂದು ಎಕರೆಗೆ ಕಾಯಿ ಹರಿಬಹುದು. ಔಷಧಿ ಸಿಂಪಡಣೆ ಮಾಡ್ತಿರ್ತೀವಿ ಅಂತಂದ್ರೆ ಕೊನೆ ಪಕ್ಷ ಎಷ್ಟು ದಿವಸಕ್ಕೊಮ್ಮೆ ಸಿಂಪಡಣೆ ಮಾಡ್ಬೇಕು ಔಷಧಿ? 15 ದಿವಸ 20 ದಿವಸ 15-20 ದಿವಸಕ್ಕೆ ಮಾಡ್ಲೇಬೇಕು. ಅಲ್ಲಿ ಮ್ಯಾಲಿನ ಕುಚ್ಚು ಕಟ್ತಪ್ಪ ಅಂತಂದ್ರೆ ಉಡವೇಗ ಔಷಧಿ ತರಬೇಕು. ನಿಮ್ಗೆಲ್ಲ ಇಂಥದ್ದೇ ರೋಗ ಬಿದ್ದೈತೆ ಅಂತ ಹೆಂಗ್ ಗೊತ್ತಾಗತ್ತೆ? ಅದೇ ಸ ಎಲೆ ಎಲ್ಲ ಹಿಂಗೆ ಮುದ್ರಿಕೆ ಬಿಡ್ತೈತೆ. ಆಮೇಲೆ ಸಣ್ಣವು ಸೊಳ್ಳೆ ಇರ್ತವೆ, ಅವನ್ನೆಲ್ಲ ನೋಡ್ತು ಗಿಡದಕ್ಕೆ ಹೋಗಿ ದಿವಸ ನೋಡ್ದಟ್ಟಿಗೆ ಇಂಥದೇ ತಂದು ಹೊಡಿಬೇಕು ಅಂತ ಅಂಗಡಿಯಕ್ಕೆ ಹೋಗಿ ಕೇಳಿ, ಇಲ್ಲ ಗಿಡನೇ ಕಿತ್ಕೊಂಡು ಹೋಗ್ಬಿಟ್ರೆ ಅನ್ಕೊಂಡು ಗಿಡನೇ ಕಿತ್ಕೊಂಡು ಹೋಗಿ ತಗೊಂಡ್ಬಂದು ಹೊಡಿತೀವಿ, 3-4 ದಿವಸ ಕ್ಲಿಯರ್ ಆಗ್ಬಿಡ್ತದೆ. ಇನ್ನು ಈ ತರಕಾರಿ ಬೆಳೆಯೋರೆಲ್ಲ ಡ್ರಿಪ್ನಾಗನೆ ನಾವೆಲ್ಲ ಟಾನಿಕ್ ಕೊಡ್ತೀವಿ, ಸಾಲಿಬಲ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ, ಆತರ ಏನು ನೀವು ಮಾಡಲ್ಲ? ಇಲ್ಲ ಸರ್, ನಾವು ಟಾನಿಕ್ ಗಿಡಕ್ಕೆ ಏನೇ ಕೊಟ್ರು ನಾವೆಲ್ಲ ಇದ್ರ ಸ್ಪೇರ್ನಾಗ ಮಾಡ್ತೀವಿ. ಸ್ಪೇರ್ನಾಗ ಮಾಡ್ತಾರೆ, ಡ್ರಿಪ್ನಾಗ ಕೊಟ್ರೆ ಉಪಯೋಗ ಇಲ್ಲ. ಏನಾದ್ರೆ ಬೇರುಳ ಇದ್ರೆ ಮಾತ್ರ ಬಡ್ಡಿಗೆ ಕಪ್ಪನೆ ಹಾಕ್ತಿವ್. ಮತ್ತೆ ಈ ಮೆಣಸಿನಕಾಯಿ ಎಲ್ಲ ಎಲ್ಲಿ ಮಾರಾಟ ಮಾಡ್ತಾರೆ? ಮೆಣಸಿನಕಾಯಿ ದುರ್ಗ ಇಲ್ಲ ಅಡುಗೆ ಸರ್, ನೀವೇ ತಗೊಂಡು ಹೋಗ್ಬೇಕಾ? ವ್ಯಾಪಾರಸ್ಥ ಬರ್ತಾರೆ, ಅವರು ಬರ್ತಾರೆ. ವಿತ್ ರೇಟ್ ಇತ್ತಂದ್ರೆ ಬಾರಿಟ್ಕಿಂತ ಒಳ್ಳ ಬರ್ತಾರೆ ಸರ್. ರೇಟ್ ಇಲ್ಲ ಅಂದ್ರೆ ಯಾರು ಬರಲ್ಲ. ದುರ್ಗಾ ಇಲ್ಲಾದ್ರೆ ದಾವಣಗೆರೆ. ಈ ವರ್ಷ 12 ರೂಪಾಯಿ ರೇಟ್ ಸಿಕ್ತಂದ್ರಲ್ಲ, ಅದನ್ನ ಹಣ್ಣಾಗಕ್ ಬಿಟ್ಬಿಟ್ರೆ ಒಣಮೆಣಸಿನಕಾಯಿ ಚೆನ್ನಾಗಿರ್ತಿತ್ತಲ್ಲ. ಮುಂದ ಇದು ಕಾಯಿ ಬಿಡಲ್ಲ ಸರ್. ಮುಂದೆ ಕಾಯಿ ಬಿಡಲ್ಲ. ಅದೇ ಹಣ್ಣು ಹೊಡ್ಕೊಂತ ಇರ್ಬೇಕು. ಹಸಿಮೆಣಸಿನಕಾಯಿ ಬಿಟ್ಟು ಅರ್ಧಂಗೆಲ್ಲ ಮತ್ತೆ ಕಾಯಿ ಬರ್ತಾ ಇರೋದು. ನೀನ್ ಎಷ್ಟ ರೀತಿಯ ಅಷ್ಟು ಕಾಯಿ ಬಿಡ್ತತೆ. ಅರ್ಧಕ್ಕೆ ಗೊಬ್ಬರ ಹಾಕ್ಬೇಕು, ಗೊಬ್ಬರ ಹಾಕಿ ಔಷಧಿ ಹೊಡ್ಕೊಂಡ್ ಬಿಟ್ಟು ಬಟ್ಟೋ ನೀರ್ ಕುಡಿಕೊಂಡಿದ್ರೆ ಮತ್ತೆ ಏನಂದ್ರೆ ಡಬಲ್ ಕಾಯಿ ರೀತಿಯ ಹಣ್ಣೆ ಆಗ್ಬೇಕು ಅಂತ ಕಾಯಿ ಬಿಟ್ಟು ಅದೇ ಹಣ್ಣೆ ನೋಡ್ಕೊಂಡಿರ್ಬೇಕು. ನಾವು ಒಣಮೆಣಸಿನಕಾಯಿ ಬೆಳೆಯೋದಕ್ಕಿಂತ ಹಸಿಮೆಣಸಿನಕಾಯಿ ಮಾರಾಟ ಮಾಡಿದ್ರೆ ಲಾಭದಾಯಕ. ಅವರು ಬ್ಯಾಡ್ಗೆರ್ ಅಂದ್ರೆ ಅವ್ರು ಏನ್ ಸಹ ಹೋಗಿ ಒಂದ್ 10 ಎಕರೆಗೆ ಹಾಕ್ತಾರೆ. ನಾನು ಹೋಗಿದ್ದೀನಿ ಅಲ್ಲಿಗೆ. ಒಂದ್ 10 ಎಕರೆ ನಾಟಿ ಮಾಡ್ತಾರೆ ಬೆಳೆಗಾಲದಾಗ, ಹೊಲ ಎಲ್ಲ ಸ್ವಚ್ಛ ಮಾಡ್ತಾರೆ, ಅಗಲಲ್ಲ ಏನ್ ಗೊಬ್ಬರ ಹಾಕಲ್ಲ, ಒಂದ್ಸರಿ ಗೊಬ್ಬರ ಹಾಕ್ತಾರೆ, ಹಂಗ ಕೈ ಬಿಟ್ಟು ಬಿಡ್ತಾರೆ ಹಣ್ಣ ಹಾಕ್ತಂಗ, ಗಿಡದಾಗ ಹಣ್ಣಾಗ ಹಾಕ್ಬಿಡ್ತಾರೆ. ಆಮೇಲೆ ಗಿಡ ಕೊಯ್ಕೆ ಬಂದು ಕಣದ ಕಾಯ್ಕಿ ಮೇರಿಯಾಗೆಲ್ಲ ಕೊಡುತ್ತಾರೆ ಸರ್ ಅವರು. ಅವ್ರು ಬರೀ ಹಣ್ಣು ನೋಡ್ಕೊಳ್ಳೋರು ಅವರು. ಹೌದಲ್ಲ, ಈಗ 12 ರೂಪಾಯಿ ರೇಟ್ ಸಿಗುತ್ತೆ ಅಂತ ಅಂದ್ರಲ್ಲ, ಹಂಗಿದ್ದಾಗ ಲಾಸ್ ಆಗುತ್ತೆ. ಲಾಸ್ ಆಗೇ ಐತ್ ಸರ್, ಲಾಸ್ ಆಗೈತೆ. ಲಾಸ್ ಆಗೇ ಐತ್. ನಾನು ಹೇಳಿದೇನು 700 ಕ್ವಿಂಟಲ್ ಕಾಯಿ ಇರುದ್ದೀನಿ ವರ್ಷ, ನಿಮ್ ಕೊಟ್ಟಾಗ ಸುಳ್ಳು ಹೇಳದೇನು. 2.5 ಎಕರೆಗೆ ಐತೆ ನಂದು ಗಿಡ, ಹಾಲಿ ಈಗ ಅರಿಬೇಕು ಈಗ ಐತೆ. ನನಗೆ ಸಿಕ್ಕಿರೋದು 1.5 ಲಕ್ಷ ದುಡ್ಡು ಸಿಕ್ಕತ್ತೆ. 12 ರೂಪಾಯಿ ರೇಟ್ ಕೊಟ್ಟು 60% ಕೂಲಿಯರಿ ಕೊಟ್ಟು 40% ನನಗೆ ಸಿಕ್ಕತ್ತೆ. ನಿಮ್ಮ ಹತ್ರ 12 ರೂಪಾಯಿ ತಗೊಂಡಾಗ ಅವ್ರ ಹೆಂಗ ವ್ಯಾಪಾರ ಮಾಡ್ತಾರೆ? ಹೆಂಗ್ ಮಾರಾಟ 20-30 ರೂಪಾಯಿ ಕೆಜಿ ಮಾರ್ತಾರೆ? 40 ತನಕ ಮಾರ್ತಾರೆ. 40 ರೂಪಾಯಿ ಕೆಜಿ ವರೆಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಮಧ್ಯವರ್ತಿಗಳಿಗೆ ಲಾಭ ಜಾಸ್ತಿ ಅಂತ. ಅವನಿಗೆ ತಗೊಂಡನಿಗೆ ಲಾಭ ಇಲ್ಲ, ಮಾರ್ತಾರಲ್ಲ ಅವ್ರಿಗೆ ಕುತ್ಕೊಂಡು ಮಾರೋರಿಗೆ ಲಾಭ. ಅವ್ರ ಮುಂದೆ ಒಡಿ ಸರ್ ರೈತರು, ಏನು ಉಪಯೋಗ ಇಲ್ಲ. ಕಳೆದ ವರ್ಷ ಒಳ್ಳೆ ಲಾಭ ತಂದು ಕೊಟ್ಟು, ಒಳ್ಳೆ ಲಾಭ ತಂದು ಕೊಟ್ಟದ್ ಸರ್. ನಮ್ಮ ಹುಡುಗ ಪೇಪರ್ಗೆ ಹಾಕ್ಸಿದ್ದ ಬ್ಯಾಳಲ್ಲಿ ಅಂದ್ರೆ ಕೇಳ್ದಂಗೆ 4.5 ಲಕ್ಷದಾಗಿತ್ತು ಸರ್. 4.5 ಲಕ್ಷ ಎಷ್ಟು ಎಕರೆಗೆ? ಒಂದು 3.25 ಎಕರೆ ಬರ್ಬಹುದು. 3.25 ಎಕರೆ. ಎಷ್ಟು ದಿವಸಕ್ಕೊಮ್ಮೆ ಬಿಡಿಸ್ಬೇಕು? 15-20 ದಿವಸ. 15-20 ದಿವಸ 20 ದಿವಸಕ್ಕೆ ಒಂದ್ಸರಿ ಬಿಡಿಸ್ಬೇಕು, ಕಾಯಿ ಹರಿದು ಬಿಡಬೇಕು. ಹರಿದು ಬಿಡಬೇಕು, ಇಲ್ಲಾಂದ್ರೆ ಹಣ್ಣ ಆಗಿಬಿಡ್ತೈತೆ. ನೆಕ್ಸ್ಟ್ 15 ದಿವಸಕ್ಕೆ ಮತ್ತೆ ಬರುತ್ತೆ. ಮತ್ತೆ ಇದ್ರ ಜೊತೆಗೆ ಟೊಮೊಟೊ ಆಗ್ತದೆ. ಈ ವರ್ಷ ಎಲ್ಲ ಟೊಮೊಟೊ ಒಳ್ಳೆ ಬೆಲೆ ಇತ್ತು. ಅವಾಗ ಬೆಲೆ ಇತ್ತು ಸರ್, ಅವಾಗ ನಮ್ದು ಮಳೆ ಹಿಡ್ಕೊಂಡು ಹೋಗ್ಬಿಡ್ತು. ಬೇಜಾರಿಗೆ ಆಗ್ಲಿಲ್ಲ ಮತ್ತೆ. ನಾನು 3 ಸರಿ ಹಾಕ್ದೆ, 3 ಸರಿ ಮಳೆ ಹೋಗ್ಬಿಡ್ತು. ಅದು ಅಲ್ಲಿಗೆ ಬಿದ್ದೋಗಿತ್ತಲ್ಲ ಸರ್. ಈಗ ಕಡಿಮೆ ಆಗಿದೆ. ಅವೊಂದು 1.5 ತಿಂಗಳು ಇತ್ತು. ನಮ್ಮವೆಲ್ಲ ಹಾಕಿ ಹೋದ ಬಳಕ ಅವರು ಏನೋ ಅವ್ರಿಗೆ ಬೆಲೆ ಸಿಗೋದಿತ್ತು, ಸಿಕ್ತು. ಈಗ ಫೆಬ್ರವರಿಗೆ ಹಾಕ್ತೇನೆ. ಫೆಬ್ರವರಿ ಮತ್ತೆ ಹಾಕ್ಬೇಕು. ಫೆಬ್ರವರಿ ಹಾಕಿದ್ರೆ ಮೇಗೆ ಬರ್ತದೆ ಹಣ್ಣು, ಮೇ ಜೂನ್ಗೆ. ಫೆಬ್ರವರಿ ಎಂಡಿಗೆ ಹಾಕ್ತೇನೆ. ಈ ಕೋಸು ಬೆಳೆದ್ವಿ ಅಂದ್ರೆ ಅದು ಲಾಭದಾಯಕನ? ಕೋಸು ಕೋಸು ಸರಿಯಾಗಿ ಬಂದ್ರ ಸಹ ಈ ಮೆಣಸಿನಕಾಯಿ ಪಣಸಿನಕಾಯಿದಿಂದ ಮೈ ನೋವು, ಅದು ಒಳ್ಳೆ ಲಾಭ, ಒಳ್ಳೆ ಲಾಭಾಂಶ ಅನಿಸ್ತತೆ. ಜಾಸ್ತಿ ಕೆಲಸ ಇರಲ್ಲ ಅದ್ರದ್ದು. ಏನು ಒಂದ್ ಸರಿ ಹೇಳ್ತೀವಿ, 2 ಸರಿ ಕಳೆ, 4 ಸರಿ ಔಷಧಿ, ಕ್ಲೋಜ್ ನೀರೊಂದಷ್ಟೇ. ಎಷ್ಟು ದಿವಸಕ್ಕೆ ಬರುತ್ತೆ ಅದು? ಅದು ಕರೆಕ್ಟ್ ಆಗಿ 60 ದಿವಸಕ್ಕೆ ಕಟಾವು. 60 ದಿವಸಕ್ಕೆ ಕಟಾವು. ಕಟಾವು ಹೋದ ವರ್ಷ ನಂದು 14 ಲಕ್ಷಕ್ಕಾಗಿತ್ತು 1.5 ಎಕರೆಗಳದು. ಓಹೋ, ಅವೇ ಸರ್ ನಾನು ಉಳಿಸಿದ್ದು. ಈ ವರ್ಷ ದೇವರ ಮನೆಲ್ಲ ಕೆಡಿಸಿಟ್ಬಿಟ್ಟ. ಅದು ಎಲ್ಲ ಬೀಜ ತಂದು ನಾಟಿ ಮಾಡ್ಬೇಕಾ? ಕೋಸ ಹೆಂಗ್ ಬೀಜ ತಂದು ಅವನು ನರ್ಸರಿ ಮಾಡ್ಕೊಂಡ್ರೆ ನೀ ಕೊಡ್ತೀವಿ, ಅವನು ಅಗಿ ಮಾಡಿಕೊಡ್ತಾನೆ, ಸಸಿ ಮಾಡಿಕೊಡ್ತಾನೆ, ತಂದು ನಾಟಿ ಮಾಡ್ಬೇಕು. ನಾಟಿ ಮಾಡ್ತೀವಿ. 1 ಎಕರೆ 35 ಸಾವಿರ ಸಸಿ ನಾಟಿ ಮಾಡ್ಬೇಕು. 1 ಎಕರೆ 35 ಸಾವಿರ. 35 ಸಾವಿರ. ನಾನು ಈ ವರ್ಷ 1,05,000 ನಾಟಿ ಮಾಡಿದ್ದೆ. ಅದಕ್ಕೂ ಏನಾದ್ರೂ ಈ ತರ 3 ಅಡಿ ಅಂತರ ಕೊಟ್ಟು ಬೋದ್ ಮಾಡಿ ಆತರ ಮಾಡ್ಬೇಕಾ? ಏನಿಲ್ಲ, ಏನಿಲ್ಲ, 1 ಅಡಿ ಸಾಲು ಹೊಡಿಬೇಕು. 1/2 ಅಡಿಗೊಂದು ನಾಟಿ ಮಾಡ್ಬೇಕು. 1/2 ಅಡಿಗೊಂದು ನಾಟಿ ಮಾಡ್ಬೇಕು. 60 ದಿವಸಕ್ಕೆ. 60 ದಿವಸಕ್ಕೆ ಕಟಾವು, ಇಲ್ಲಾಂದ್ರೆ ಒಡೆ ಬರ್ತತಿ ಗೆಡ್ಡೆ. ಓಹೋ, ತೂಕ ಯಾವ ರೀತಿ ಬರ್ತದೆ? 1.5 ಕೆಜಿ ಬೇಕು. ಅದ್ರ ಮೇಲೆ ಆದ್ರೆ ಯಾರು ತಾನಲ್ಲ. ಆ ಸೈಜ್ ಇದ್ದಾಗಲೇ ಕಟಾವು ಮಾಡಿ. ಹೌದು, ಅಲ್ಲ ಅಲ್ಲಿ ಮ್ಯಾಲ ಗೆಡ್ಡೆನೆ ಅಲ್ಲಿ ಬಿರುಕು ಬರ್ತತೆ. ಅದಕ್ಕೆ ಮಾರ್ಕೆಟ್ ಇಲ್ಲಿ ಮಾರ್ಕೆಟ್ ಸರ್, ಇಲ್ಲೇ ಲೋಕಲ್, ಲೋಕಲ್ ಮಾರ್ಕೆಟ್, ಲೋಕಲ್ ಹೊಲ್ದ ಕುಡಿಕೆ ಅಂತ ಬರ್ತಾರೆ. ಅವರೇ ಬಂದು ಕಟಾವು ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಕಟಾವು ಮಾಡ್ತಾರೆ, ನಾವು ಸ್ಪಾಟ್ಗೆ ಸ್ವಲ್ಪ ರೋಡ್ಗೆ ಏರ್ ಕೊಡ್ಬೇಕು. ಆ ಜವಾಬ್ದಾರಿ ನಮ್ದು. ಅವರೆಲ್ಲ ತುಂಬಿ ರೆಡಿ ಮಾಡ್ಕೊಂಡು ಗಾಡಿಗೆ ಲೋಡ್ ಮಾಡ್ತಾರೆ, ತಗೊಂಡು ರೋಡಿಗೆ ನಾವು ಏರ್ ಕೊಡ್ಬೇಕು. ತೂಕ ಮಾಡಿ ದುಡ್ಡು ಕೊಟ್ಟು ಬರ್ತಾರೆ. ಏರ್ವಿತ್ ತೂಕ ಕ್ಯಾಶ್, ಅದು ಉದ್ರೆ ಪಂಚಂಗಲ್ಲ. ಹೌದಲ್ಲ, ಅದು ಹೆಂಗೆ ಕೆಜಿಗೆ ಏನ್ ರೇಟ್ ಸಿಗ್ತಾ ಇದೆ ಸರ್? ಈ ವರ್ಷ ಅದು 20 ರೂಪಾಯಿ ತನಕನು ಸಿಕ್ತು, ಕೊನೆಗೆ 22 ತನಕ ಬಂತು. ನಂದು ಹೋದ ವರ್ಷ 21 ಕೊಟ್ಟಿದ್ದೆ, 50 ಟನ್ ಆಗಿತ್ತು, 52 ಟನ್ ಆಗಿತ್ತು. ಈ ವರ್ಷ 21 ಟನ್ ಆತು, 14 ಕೊಟ್ಟಿದ್ದೆ. ಲಾಸ್ ಅದೇನು ಈ ವರ್ಷ ದುಡ್ಡಿಲ್ಲ. ಕೋಸ್ ಏನ್ ರೇಟ್ ಸಿಕ್ಕ್ರೆ ಅನುಕೂಲ ಅಂತ ರೈತರಿಗೆ ಸರ್? ಅದೇನು ಕೋಸ್ 10 ರೂಪಾಯಿ ಸಿಕ್ಕರು ದುಡ್ಡು, 10 ರೂಪಾಯಿ ಸಿಕ್ಕರು ಲಾಸ್ ಆಗಲ್ಲ. ಲಾಸ್ ಆಗಲ್ಲ ಅಂದ್ರೆ ಒದಗಬೇಕು, ಚೆನ್ನಾಗಿ ಇಳುವರಿ ಬರ್ಬೇಕು, ಇಳುವರಿ ಬರ್ಬೇಕು. ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಬರುತ್ತೆ? ಒಂದೇ ಒಂದು ಗಿಡಕ್ಕೆ ಒಂದೇ ಕಟಾವತ್ತದ್ರು ಕ್ಲೋಸ್. ಅದು ಒಂದೇ ಗಡ್ಡೆ ಬಿಡೋದು? ಕ್ಲೋಸ್ ಹೊಲ ಹೊಡಿಯದೆ. ಕಟಾವತ್ತದ್ರು ಹೊಲ ಹೊಡೆದ್ ಏನೇನು ಹಾಕ್ಯನ ಆಮೇಲೆ. ಹೌದಲ್ಲ, ಮತ್ತೆ ಈ ಬದನೆಕಾಯಿ ಹಾಕ್ತಾರಲ್ಲ, ಅದು ಜಾಸ್ತಿ ರೋಗ ಕೀಟಗಳು ಬಾಧೆ ಕಂಡು ಬರ್ತಾನ ಬೆಳೆಯೋದ್ ಕಷ್ಟ ಅಂತಾರೆ. ಅದೇ ಸರ್, ಬದನೆಕಾಯಿ ಅದು ರಾಮಪುರದ ಕಾಯಿ ಬಹಳ ರೋಗ. ಈ ಕರೆಕಾಯಿ ಎಂಬುದೇನು ರೋಗ ಇಲ್ಲ, ಅದು ನಾಲ್ಕೈದು ಸರಿ ಔಷಧಿ ಹೊಡೆದ್ರೆ ಒಳ್ಳೆ ಇಳುವರಿ ಬರ್ತದೆ. ಅವು ಸಸಿಯಲ್ಲಿ ನರ್ಸರಿಯಿಂದ ಅಂತಾರ ಎಲ್ಲ? ಈಗ ಯಾವ್ದಿಲ್ಲ ಸರ್, ಎಲ್ಲ ನರ್ಸರಿನೇ. ಎಲ್ಲ ನರ್ಸರಿನೇ. ಅದೆಷ್ಟು ತಿಂಗಳು ಬರುತ್ತೆ ಕಟಾವಿಗೆ ಬದನೆಕಾಯಿ? ಬದನೆಕಾಯಿ ನಾವು ಅರಿವಾಗ ಎಲ್ಲ ಮೂರು ತಿಂಗಳ ಕೋಸ ಒಂದೇ ಹಚ್ಚೆರಡು ತಿಂಗಳಿಗೆ ಕಟಾವು. ಈ ಮೆಣಸಿನಕಾಯಿ ಟೊಮೆಟೊ ಇವೆಲ್ಲ ರೇಟ್ ಸ್ವಲ್ಪ ಏರುಪಾರ, ಆದ್ರೆ ಬದನೆಕಾಯಿ ಅಂತೂ ಯಾವಾಗಲೂ 30-40 ರೂಪಾಯಿ ರೇಟ್ ಇದ್ದೇ ಇರುತ್ತೆ. ಇಲ್ಲ ಸರ್, ರಾಮಪುರದ ಕಾಯಿ ಇರತೈತಿ, ಈ ಕರೆಕಾಯಿ ಇರಲ್ಲ. ಒಂದೊಂದ್ಸರ್ತಿ ವಾಲ್ಸಾಯಿ ಬಿಡ್ತೈತಿ. ಈ ವರ್ಷ ಹೆಂಗ್ ಸಿಕ್ತ ರೇಟು? 200 ರೂಪಾಯಿ ಚೀಲ ಏನೋ ಕೊಟ್ಟೆ. 200 ರೂಪಾಯಿ ಚೀಲ ಅಂದ್ರೆ ಒಂದ್ ಚೀಲ ಎಷ್ಟು ಕೆಜಿ ತೂಕ ಇರುತ್ತೆ? 20 ಕೆಜಿ 10 ರೂಪಾಯಿ ಕೆಜಿ 10 ರೂಪಾಯಿ ಕೆಜಿ. ಅದು ಎಲ್ಲ ಕೂಲರ್ ನಿಟ್ಟೆ ಅರಿಸ್ಬೇಕಾ? ಮನೆಯವ್ರು ಎಲ್ಲಿ ಮಾಡಕ್ಕಾಗತ್ತೆ ಸರ್? ಹೌದು, ಅಂದ್ರೆ ಸಾಕಷ್ಟು ಕೂಲರ್ ಯಾವಾಗ್ಲೂ ಪ್ರತಿ ದಿವಸ ಕೂಲರ್ ನಿಮಗೆ ಬೇಕೇ ಬೇಕಾಗುತ್ತೆ ಅನ್ಸುತ್ತೆ. ನಮ್ ಸೊಸೆ ಮುದ್ದೆ ಮಾಡಿ ಮಾಡಿ ಸೋತ್ ಬಿಡ್ತಾಳೆ ಸರ್. ನಮ್ಮ ಮನೆಯವರಿಗೆ ಕಾಲು ನೋವು ಬಾಣಲ್ ಹಾಕಿ ಮೇಲ ಸ್ವಚ್ಛನೆ ಮಾಡ್ಬೇಕಾ? ಏನಪ್ಪ ಸಾಕಾಗಿ ಉಡತ್ತೆ, ಬಿಟ್ಟು ನಿಮ್ಮ ಮನೆ ಅಂತಾರೆ ಸರ್. ಮತ್ ಕೂಲರ್ ಬೇಡಂತ ಈಗ ಬೆಳೆಗಳನ್ನ ಯಾಕೆ ಬೆಳಿತಾರ? ಈ ಪಪ್ಪಾಯಿ ಇನ್ನೊಂದ್ ಸ್ವಲ್ಪ ಅಡಿಕೆ ಹಾಕಿಬಿಡ್ತು. ಅದೇ ಈಗ ಮತ್ತೀಗ ಎಲ್ಲರಿಗೂ ಒಯ್ಯಾಗತ್ತ ಸರ್. ಈ ಒಟ್ಟು ಒಂದ್ ಹತ್ತು ಎಕರೆ ಮಾಡ್ಬಿಡ್ರ ಬದ್ಲ ತರಕಾರಿ ಏನೋ ಪಪ್ಪಾಯಿ ಹಾಕ್ಬಿಡ್ರಿ. ಅದನ್ನ ಮತ್ತೆ ಈ ಹಣ್ಣಿನ ಬೆಳೆಗಳೇನು ಬೆಳಿಲ್ಲ? ದಾಳಿಂಬೆ, ಮೋಸಂಬಿ, ಸಪೋಟ ಇಲ್ಲ ಬೆಳೆದಿಲ್ಲ. ಅದೇ ಇವಾಗ ಬೆದ್ಲೈತಲ್ಲ, 4 ಎಕರೆಗೆ ಹಾಕ್ಸೋಣ ಅಂತ ಇದೀನಿ. ಸೀದಾಲೆ ತಂಗ ಪೈಪ್ ಲೈನ್ ಐತೆ, ದಾಳಿಂಬ್ರೆ ಹಾಕ್ಸೋಣ ಅಂತ ಇದೀನಿ. ದಾಳಿಂಬೆ ಪಪ್ಪಾಯಿ 8 ಎಕರೆಗೆ ಹಾಕ್ಸ್ತೇನೆ. ಈಗ ಮತ್ತೆ ಅಡಿಕೆಗಳ ಕಟ್ತೋ ಕಟ್ಟಿರೋದು 4 ಎಕರೆ ಐತೆ, ಇನ್ನೊಂದು 4 ಕಟ್ಟಿಸ್ತೇನೆ. ಅಷ್ಟು ಪಪ್ಪಾಯಿ ಹಾಕ್ತದೆ 8 ಎಕರೆಗೆ. ಮುಂದೆ 4 ಎಕರೆ ದಾಳಿಂಬೆ ಹಾಕ್ಬೇಕಂತ ಐತೆ. ಅದೇ ದಾಳಿಂಬೆ ಬಹಳ ರೋಗ ಬೆಳೆಯೋದ್ ಕಷ್ಟ, ಬಹಳ ಖರ್ಚು. ನಮ್ಮ ಹುಡುಗರು ಬ್ಯಾಡಪ್ಪ ಅಂತ ರೋಗ ಅಂತಾರೆ. ಒಂದೇ ವೈಲೇಷನ್ ಇಲ್ಲ ಇವಾಗ ನೋಡ ತಾಳ್ರಿ ಹಾಕೋಣ. ಇದ್ರ ಮೇಲೆ ಒಂದ್ 2 ಲಕ್ಷ ದುಡ್ಡು ಅದಾವ. ಅದು ಒಂದ್ ಪ್ರಯತ್ನ ಮಾಡೋಣ, ಮಾಡೋಣ, ನೋಡೋಣ. ನಮ್ ಕರ್ತವ್ಯ ಮಾಡೋಣ ಅಂತ ಹೇಳಿದಿರ ಸರ್ ದೈವ. ಮುಂದೆ ಇನ್ನ ಬೇರೆ ಇನ್ನ ಏನ್ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ ಸರ್? ನನ್ ಮುಂದೆ ಅದೇ ಪಪ್ಪಾಯಿ ಹೇಳಿದ್ದಲ್ಲ ಸರ್, ಪಪ್ಪಾಯಿ ಅಡಿಕೆ ಒಟ್ಟೊಂದು 8-10 ಎಕರೆ ತರಕಾರಿ ಇದು ಮಾಡ್ತೀವಿ ತೋಟನ. ಮೇಲೆ ಉಳಿದದ್ದು ಬೇರೆ ಬೇರೆ ಏನೇನ ತರಕಾರಿ ಮಾಡಿಕೆ ಮಾಡೋಣ ಅಂತ ಇದೀವಿ ಸರ್. ತರಕಾರಿ ಅಂದ್ರೆ ಕೂಲರ್ ಜಾಸ್ತಿ ಬೇಡುತ್ತೆ ಅಂತಾರೆ. ಬೇಡತ್ತೆ ತಾನೆ, ಬೇಜಾರಾಗಿ ಬಿಡ್ತಾರೆ ಮನೆಗೆ ಹೆಣ್ಣು ಮಕ್ಕಳು ಮುದ್ದೆ ಮಾಡಕ್ಕೆ. ಮತ್ತೆ ಈ ಅಡಿಕೆ ಫಸಲಿ ಬಂದೈತಲ್ಲ, ಅದ್ರ ಅಲಗಡ್ಗಳೆ ಎಲ್ಲ ಕಾಳು ಮೆಣಸು, ವಿಳ್ಳೆದೆಲೆ, ಕೋಕೋ, ಕಾಫಿ ಅಂತವೆಲ್ಲ ಬೆಳಿತಾರೆ, ಅಂತಾರ ಬೆಳಿಬೇಕಂತ ಆಸಕ್ತಿ ಇಲ್ಲ? ನಾವೇನು ಬೆಳೆದಿಲ್ಲ, ಏನು ಬೆಳೆದಿಲ್ಲ ಸರ್. ಈಗ ನೀವ್ ಹೇಳಿದ್ರಲ್ಲ ವಿಳ್ಳೆದೆಲೆ ಹಾಕಿರ್ ಪಾಡೇನ ಅನಿಸ್ತೈತಿ ನಮ್ಗೆ, ಬೇಡ್ಬಿಡಪ್ಪ ಎಲ್ಲ ಕೆಟ್ಟೋಗತ್ತೆ ಅಂತಾರ. ಹೆಂಗಾರ ಮಾಡ್ಕೋಗ್ರೆ ಅದನ್ನ. ಇಷ್ಟೊಂದು ಜಮೀನ್ಗೆಲ್ಲ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಎಲ್ಲ ನೀವೇನಾದ್ರೂ ಜಾನುವಾರುಗಳ ಸಾಕಾಣಿಕೆ ಮಾಡಿದ್ರೆ? ನಮ್ಮ ಹೊತ್ತಾಕಳ ಹೊತ್ತಾಕಳ ಇಷ್ಟೊಂದು ಜಮೀನು ಎಲ್ಲ ನಿರ್ವಹಣೆ ಮಾಡೋದ್ ಕಷ್ಟ ಆಗಲ್ವಾ? ಓಜ್ಯಾಕೆ ಹಂಗ ಬರ್ತತ್ರ, ಕಷ್ಟ ಬಂದ್ರೆ ಬರೋದು. ಈಗ ಕಷ್ಟಪಟ್ಟು ನೀವು ಓದಿದ್ರೆ ಇವತ್ತಿ ಅಧಿಕಾರಕ್ಕೆ ಬಂದಿದ್ರಿ. ನಾವು ಕಷ್ಟಪಟ್ರೆ ತಿಂತೀವಿ. ಪ್ರತಿ ದಿವಸ ಕೆಲಸ ಇದ್ದೇ ಇರುತ್ತಲ್ಲ, ಬೇಜಾರ ಒಂದು ದಿನ ತಪ್ಪಲ್ಲ ಸರ್. ಬೆಳಿಗ್ಗೆ ಸಾಕಾದ್ರೆ ಕೆಲಸ ಇದ್ದೇ ಇರುತ್ತೆ. ಬೇಜಾರ ಅನ್ಸಿದ್ರೆ ಅದು ನಮಗೆ ಉಪಯೋಗ ಅಲ್ಲ, ಉಪಯೋಗ ಆಗಲ್ಲ. ಹಸುಗಳಂದ್ರೆ ಎಲ್ಲ ನಾಟಿ ಹಸುಗಳು ಸಾಕಾಣಿಕೆ ಮಾಡಿ? ಇಲ್ಲ ಸರ್, ಮಿಶ್ರತಳೆ ಹಸುಗಳು. ಮಿಶ್ರತಳೆ ದಿವಸ ಒಂದು 35-40 ಲೀಟರ್ ಹಾಲು ಹಾಕ್ತಿದ್ವಿ. ಈಗೆಲ್ಲ ಕಡೆಗರಿ ಬಂದವೆ, ಒಂದ್ 10-12 ಹಾಕ್ತಾರೆ. ಅದನ್ನ ಸರಿ ಗೊತ್ತಲ್ಲ, ಒಟ್ಟು ಒಂದ್ 10 ಮೇಲೆ. ಡೈರಿ ಎಲ್ಲ ನಿಮ್ಮೂರಲ್ಲಿ ಇದೆಯಾ? ಊರಾಗೈತೆ. ಅವನ್ನ ನಿರ್ವಹಣೆ ಮಾಡೋದ್ ಬಹಳ ಕಷ್ಟ. ಎಚ್ಎಫ್ ಜರ್ಸಿ ಹಸುಗಳು ದಿವಸ ಸ್ನಾನ ಮಾಡಿಸ್ತು ಸರ್. ಆಮೇಲೆ ಜಾಸ್ತಿ ಮೇಯ್ಸಕ್ ಹೋಗಲ್ಲ, ಹೊಲದಾಗೆ ನೇಪಿ ಹರಕ್ಕಿದ್ದೀವಿ 1 ಎಕರೆ. ಟ್ಯಾಕ್ಟರ್ ತಗೊಂಡೋಗಿ ತರ್ತಾರೆ, ಕಾಡ್ ಕಡ್ದು ತುಂಬ್ತೀವಿ ಅಷ್ಟೇ ಸರ್. ಅಷ್ಟೇ, ಅದು ಮೇಲೆ ಸಾಕಷ್ಟು ಸಗಣಿ ಆಗುತ್ತೆ ಜಮೀನಿಗೆ. ಅಲ್ಲ ಮೇನ್ ಅದೇ ಸರ್, ನಮಗೆ ಬೇರೆ ಏನು ಬೇಕಾಗಿಲ್ಲ. ಹೌದು, ಸಗಣಿ ಗೋತ ಗೋತನು ಹಾಕ್ತೀರಾ? ಅಡಿಕೆ ಗಿಡಕ್ಕೆ ದಿವಸ 2 ಕೊಡ ಸಿಗ್ತವೆ. ಹಂಗ ಬೈಕಿ ಬೆಳಿಟ್ಕೊಂಡು ಅದೇ ಗಿಡಕ್ಕೆ ಗಿಡಕ್ಕೆ ಸುರಿದು ಬಂದು ಬಿಡ್ತೇವೆ. ಈಗ ಇನ್ನು ಗೋತ ಎಲ್ಲ ಇಟ್ಕೊಂಡು ಕೆಲವರೆಲ್ಲ ಜೀವಾಮೃತ ಅದನ್ನೆಲ್ಲ ಮಾಡ್ತೇವೆ. ಅದು ಮಾಡ್ತಾರೆ ಜೀವಾಮೃತನ, ಹಂಗ ತಗೊಂಡು ಹೋಗ್ರ ಬರ ಸುರಿದು ಬರ್ರಿ, ಎಲ್ಲದೂ ಅದೇ ಅಂತೀನಿ. ಗಿಡದಾಗ ಸುರಿದು ಬರ್ರಿ ಅಂತ. ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಇಳುವರಿ ಬರುತ್ತೆ ನಿಮ್ ತೋಟ ಅಂತ. ಈ ವರ್ಷ ಭಾರಿ ಜೋರಾಗೈತೆ ಸರ್, ನಿಮ್ ದೈವದಿಂದ ಈ ವರ್ಷ 1 ಲಕ್ಷದ ಮೇಲೆ ಹೋಗ್ಬೋದು ತೋಟ. ತೋಟ ಅಲ್ಲ, ನಿಮ್ಗೆ ಇಷ್ಟೊಂದು ವಯಸ್ಸಾದ್ರೂ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾರಲ್ಲ, ಈಗ ನೋಡಿದ್ರೆಲ್ಲ ಕೃಷಿ ತುಂಬಾ ಕಷ್ಟ ಅಂತ ಅಂದ್ಬಿಟ್ಟು ಬೆಂಗಳೂರು, ಮೈಸೂರು ಕಂಪ್ನಿ, ಫ್ಯಾಕ್ಟ್ರಿ ಅಂತ ಹೋಗ್ತಾರಲ್ಲ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ಸೋಮಾರಿಗಳು ಅಲ್ಲ, ಹಿಂಗ್ ಹೇಳ್ತಾರೆ ಬೇಜಾರಲ್ಲ, ಕಷ್ಟಪಟ್ಟು ಮಾಡೋದಿಲ್ಲ ಅಂತೀರ. ನನ್ನ ಮೊಮ್ಮಕ್ಕಳೇ ಡಿಗ್ರಿ ಓದ್ತಾ ಇದಾರೆ. ತತ ಯಾಕೆ ಬಿಡ್ಕಂತ ತತ ಅಂತಾರೆ. ಅಪ್ಪಾಜಿ, ನಾನು 4 ಕೋರಿ ಹುಡ್ಕೊಂಡು ನಮ್ಮಅಪ್ಪ ಎದ್ದು ಬರೋಷ್ಟೊತ್ತಿಗೆ 1/2 ಎಕರೆ ಕಬಡಿಯಲ್ಲಿ ಹೊಡಿತಿದ್ದೆ. ಇವಾಗಿನ ಟ್ಯಾಕ್ಟರ್ ಇದಾವೆ ಗೊತ್ತಾ, ಅಷ್ಟೊತ್ತಿಗೆ ನಮ್ಮ ಅಮ್ಮ ರೊಟ್ಟಿ ಮಾಡ್ಕೊಂಡ್ ಬರೋಳು, 5 ರೊಟ್ಟಿ ತಿಂದು ಬಿಡ್ತಿದ್ದೆಲ್ಲೇ ನಮ್ ಒತ್ತುಟತ್ತಿಗೆ. ಅಯ್ಯೋ, ನೀವ್ ಇದ್ದಿರ ನೋಡಲೇ ನೀವು ಅಂತ ಮೊಮ್ಮಕ್ಕಳು ಬೈತೀನಿ. ನೀವ್ ಮೊದಲೆಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಕಷ್ಟಪಟ್ಟಂದ್ರೆ. ಆಮೇಲೆ ಈಗಲೂ ಸರ್ ಒಬ್ಬ ಹಣ್ಣು ಮುಂದೆ ಹೇಳಿದಂಗೆ ಹೇಳ್ತೇನೆ, 5:30 ನನಗೆ ಏನ್ ಮಾಡಿದ್ರು ನಿದ್ದೆ ಬರಲ್ಲ. ಇದುವರೆಗೆ ಎದ್ದು ಬಿಡ್ಬೇಕು, ಎದ್ದು ದನಗಳೆಲ್ಲ ಮುಖ ತೊಳ್ಕೊಂಡು ದನಗಳೆಲ್ಲ ಕಟ್ಟಿ ಸಗಣಿ ಹೊಡೆದು ತುಂಬಿಡುತ್ತೆ, ಅವಾಗ ಒತ್ತು ಬರೋದು ಕಷ್ಟ. ಅವರು ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಗಂಡು ಮಕ್ಕಳು. ಅವ್ರ ಕೃಷಿ ಬದುಕು ಮಾಡ್ತಾರ? ಮಾಡ್ತಾರೆ. ನಿಮ್ಗೆಲ್ಲ ಸಹಾಯ ಮಾಡ್ತಾರೆ? ಎಲ್ಲ ಒಂದೇ ತರ. ನನ್ನ ಆಸೆ ಏನಪ್ಪ, ಸಗಣಿ ಹೊಡಿಬೇಕು, ಅದು ಲಕ್ಷ ಬಿದ್ದಂಗೆ ಅಲಕ್ಷ್ಯ ಮಾಡಲ್ಲ. ನಾನು ಆರಾಮಾಗದೀನಿ, ನಂದೇನು ಅಂತ ಮಕ್ಕಳು ಕರೆಯಲ್ಲ, ಮೊಮ್ಮಕ್ಕಳು ಕರೆಯಲ್ಲ, ಒಡೆದು ತುಂಬಿಟ್ಟು ಅಕ್ಕಿ ತೊಳೆದು ನಮ್ಮನೇಲಿ ಏನಾದ್ರು ಟೀ ಕೊಟ್ರೆ ಕುಡ್ಕಂತ ಪೇಪರ್ ಓದ್ಕೊಂತ ಕೂತ್ಕಂತ ಅವ ಬಂದು ಓದ್ಕೊಂಡೋಗ್ತಾರೆ. ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಸಕ್ ಕಳಿಸಲ್ಲ ಸರ್? ಮಕ್ಕಳು ಒಬ್ಬನು ಸೆಕೆಂಡರಿ ಪಿ ಯು ಸಿ ಓದ್ದ, ಅವಾಗ ಅವನ್ನ ಮತ್ತೆ ಒಬ್ಬನಾಗ್ರಿ ಅಂತ ಬಿಡಿಸಿ ಇದ್ದೆ. ಇವನ್ ಸಣ್ಣ ಎಸ್ ಎಲ್ ಸಿ ಒಂದೇನೋ ಹೋಗ್ತಲ್ಲೂ ಏನ ಹೋಗಲ್ಲಪ್ಪ ಅಂತ ಮಂಡಾಟ ಆಗಿಬಿಡ ಸರ್. ಏನ್ ಮಾಡೋದು ನಾನು ಅದಕ್ಕೆ? ಅವಾಗ ಈಗ ಯಾರು ಒಡೆಯಂಗೈತೀನ ಸರ್, ನಿನ್ನ ಇಷ್ಟಪ್ಪ ಆಸ್ತಿ ಐತಿ ಮಾಡ್ಕೊತೀನಿ ಅಂತ ಇಷ್ಟೇ ಅಂದ್ ನಾವು ಏನೂ ಮಾತಾಡಲು. ಈಗ ಮೊಮ್ಮಕ್ಕಳು ಓದಿಸ್ತಾ ಇದೀನಿ, ಇನ್ನು 2 ಸೊಮ್ ಬರೋದ್ರ 10,000 ಯಾವ್ದಾರ ಫ್ಯಾಕ್ಟ್ರಿ ಇರೋಲಿ ಯಾವ್ದಾರ ಹೋಗ್ರಾಯ ಅಂತ ಇಲ್ಲೇ ದುರ್ಗದಾಗ ಸ್ಟಡಿ ಮಾಡ್ತಾರೆ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿತ್ತ? ಸಂತೋಷವಾಗಿದ್ದೆ ಸರ್. ಸಂತೋಷವಾಗಿದ್ರ? ಹೌದು. ಏನ್ ಈ ವರ್ಷ ಸ್ವಲ್ಪ ನೋವು ಮಾಡೈತೆ, ಮಾಡ್ಲಕ್ ಭೂಮಿ ಮಾಮೂಲು ಅದು ಮಾಡೋದು. ಹೌದು. ಒಂದ್ ವರ್ಷ ಲಾಭ ಬರುತ್ತೆ, ಒಂದ್ ವರ್ಷ ಲಾಸ್ ಆಗುತ್ತೆ, ಇದ್ ಮಾಡ್ಕೊಂಡು ಹೋಗ್ಬೇಕು ರೈತರು. ನುಂಗಬೇಕು ನಾವು. ಹೌದು. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗ್ ಮಾಡಬಹುದು? ಫೋನ್ ಮಾಡಿ ಅವ್ರು ತಿಳ್ಕೊಬೇಕು ಸರ್. ಫೋನ್ ಮಾಡಬಹುದು. ನಿಮ್ ಫೋನ್ ನಂಬರ್ ಹೇಳ್ರಿ. 8 9 3 8 4 8 9 7. ರೈತ ಬಂದವರೇ, ಚಿಕ್ಕಬೆನ್ನೂರಿನ ರಾಜಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8 9 3 8 4 8 9 7. ಬಹಳ ಸಂತೋಷ ರಾಜಪ್ಪರ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರಿನ ಕೃಷಿಕ ಆರ್ ರಾಜಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ MG ಅಂತ ಹೇಳಿ, ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂದು ನಾವು ಪೌಷ್ಟಿಕ ಕೈತೋಟ ಮತ್ತೆ ತಾರಸಿ ತೋಟದ ಒಂದು ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಬಂಧುಗಳೇ, ಇತ್ತೀಚೆಗೆ ನಾವು ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನ ನಾವು ನೀಡಬೇಕಾದಂತಹ ಅವಶ್ಯಕತೆಯಲ್ಲಿ ನಾವು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆಯುವ ನಿಟ್ಟಿನಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನ ನಾವು ಕೃಷಿನಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ನಮ್ಗೇನಾಗ್ತಾ ಇದಪ್ಪ ಅಂತ ಹೇಳಿದ್ರೆ, ನಾವು ಬೆಳೀತಕ್ಕಂಥ ಕೃಷಿ ಆಹಾರ ಬೆಳೆಗಳಲ್ಲಿ ಅತಿ ಹೆಚ್ಚಿನ ರಾಸಾಯನಿಕಗಳ ಪಳೆ ಉಳಿಕೆ ಬರ್ತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಭಾರತ ದೇಶದ ಜನಸಂಖ್ಯೆನಲ್ಲಿ ಅಪೌಷ್ಟಿಕತೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಜೊತೆಗೆ ಈ ಒಂದು ರಾಸಾಯನಿಕಗಳ ಅಂಶ ನಮ್ಮ ದೇಹವನ್ನು ಸೇರ್ಕೊಂಡ್ಬಿಟ್ಟು ಇವತ್ತು ಭಾರತ ಕ್ಯಾನ್ಸರ್ ದೇಶದ ಒಂದು ರಾಜಧಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಜಾಗದಲ್ಲಿ ಆಹಾರ ವೃದ್ಧಿಗೋಸ್ಕರ ನಮ್ಮ ಒಂದು ಆಹಾರದಲ್ಲಿ ನಾವು ಉತ್ತಮವಾದ ಸಾವಯವ ಒಂದು